ಮೇಲಿನ ಯಾವುದೇ ರೂಪದ ದೌರ್ಜನ್ಯವು ಶಿಕ್ಷಾರ್ಹ ಅಪರಾಧವಾಗಿದೆ. ಅನಾವಶ್ಯಕವಾಗಿ ಸ್ಪರ್ಶಿಸಿದಾಗ, ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಪುಸಲಾಯಿಸಿ ಆಶೆ ತೋರಿಸಿದಾಗ ಹೆಣ್ಣು ಮಕ್ಕಳೇ ಜಾಗೃತರಾಗಿ. ಯಾವುದೇ ಸ್ವರೂಪದ ಅಸಮಾನತೆ, ಲಿಂಗ ತಾರತಮ್ಯ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಮೊದಲಿಗೆ ರಾಯಚೂರು ತಾಲೂಕಿನ ಬೊಳವನದೊಡ್ಡಿ ಗ್ರಾಮದ ತಿಕ್ಕನಗೌಡ ಅವರ ಮಾವು ಬೇಸಾಯದ ಅನುಭವಗಳನ್ನು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ದಾಣೆ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ರಾಯಚೂರು ತಾಲೂಕಿನ ಬೊಳಮನದೊಡ್ಡಿ ಗ್ರಾಮದ ತಿಕ್ಕನಗೌಡ ಅವರ ಮಾವು ಬೇಸಾಯದ ಅನುಭವಗಳನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ತಾಲೂಕಾಗಿರ್ಬೋದು, ದೇವದೂರು ತಾಲೂಕಾಗಿರ್ಬೋದು, ಲಿಂಗಸ್ಕೂರು ತಾಲೂಕಾಗಿರ್ಬೋದು, ಅಲ್ಲಲ್ಲಿ ರೈತ ಬಾಂಧವರು ಮಾವಿನ ಹಣ್ಣುಗಳನ್ನು ಹಾಗೇನೆ ಇತರ ಹಣ್ಣುಗಳನ್ನು ಬೆಳೆದು ಚೆನ್ನಾಗಿ ಲಾಭವನ್ನು ಪಡ್ಕೋತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ತಾಲೂಕಿನ ಬೊಳಮಾನದೊಡ್ಡಿ ಗ್ರಾಮದ ತಿಕ್ಕನಗೌಡರು ಅವರು ನಮ್ಮ ಜೊತೆ ಇದ್ದಾರೆ. ಸುಮಾರು 10-15 ವರ್ಷಗಳಿಂದ ಅವರು ಸಾವಯವ ರೀತಿಯಲ್ಲಿ ಮಾವಿನ ಹಣ್ಣುಗಳ ಬೇಸಾಯವನ್ನು ಮಾಡ್ತಿದ್ದಾರೆ. ಹೇಗೆ ಬೇಸಾಯವನ್ನು ಮಾಡ್ತಿದ್ದಾರೆ, ಯಾವ ತಳಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಯಾವ ರೀತಿಯಾಗಿ ಹಣ್ಣುಗಳನ್ನು ಅವರು ಮಾರುಕಟ್ಟೆಗೆ ಒಯ್ತಿದ್ದಾರೆ ಎಂಬಂಥ ಒಂದು ವಿಚಾರವನ್ನು ನಮ್ಮ ಜೊತೆ ತಿಕ್ಕನಗೌಡರು ಹಂಚಿಕೊಳ್ತಿದ್ದಾರೆ. ತಿಕ್ಕನಗೌಡರು, ಈಗ ತಮ್ಮದು ಮಾವಿನ ಹಣ್ಣು ಇದೆ ಅಂತ ಹೇಳಿದ್ರಿ, ಎಷ್ಟು ವರ್ಷಗಳ ತಮ್ಮದು ಮಾವಿನ ಹಣ್ಣುಗಳ ಬೆಳೆ ಒಂದು ಗಿಡಗಳು ಇದಾವೆ ಹೊಲದಲ್ಲಿ? ಒಂದು 15 ವರ್ಷದ ಗಿಡಗಳು ಇದಾವೆ ಸರ್. ನಮ್ಮ ಹತ್ರ ವೆರೈಟಿ ಬಂದು ಬೆನಿಷನ್, ಮತ್ತೆ ಹಿಮಾಯಿತಿ, ದಸೇರಿ ಮತ್ತು ನಾಟಿ ವೆರೈಟಿಗಳು ಇದಾವೆ ಸರ್. ಅಂದ್ರೆ 4 ವೆರೈಟಿಗಳು ಇದಾವೆ. ಎಷ್ಟು ಎಕರೆ ಪ್ರದೇಶದಲ್ಲಿ ಎಷ್ಟು ಗಿಡಗಳು ಇದಾವೆ ನಿಮ್ಮ ಹೊಲದಲ್ಲಿ? 300 ಪ್ಲಾಂಟ್ಸ್ ನಾವು ನಾಟಿ ಮಾಡಿದ್ದೀವಿ ಸರ್. ಅದರಲ್ಲಿ ಸ್ವಲ್ಪ ನೀರಿನ ಅಭಾವ ಮತ್ತೊಂದು ಮಗದೊಂದಾಗಿ ಸ್ವಲ್ಪ 200 ಪ್ಲಾಂಟ್ಸ್ ನಮ್ಮ ಹತ್ರ ಇದಾವೆ ಸರ್. ಸದ್ಯ 200 ಗಿಡಗಳು ತಮ್ಮಲ್ಲಿ ಇದಾವೆ. ಅಂದಾಜು ಹೈಟ್ ಎಷ್ಟದವ್ರಿ ಈಗ ಒಂದು 10-12 ವರ್ಷದ ಗಿಡಗಳು ತಮ್ಮದು ಇದಾವೆ ಸರ್? ಈಗ ಸ್ವಲ್ಪ ಅಷ್ಟು ನಾವು ಆರ್ಗಾನಿಕ್ ಆಗಿ ಬಿಟ್ಟ ಸಲುವಾಗಿ ಭಾಳಷ್ಟು ಇದು ಇಲ್ಲ, ಫರ್ಟಿಲೈಸರ್ ನಾವು ಕೊಟ್ಟೇ ಇಲ್ಲ ಮತ್ತು ಪೆಸ್ಟಿಸೈಡ್ ಹೊಡೆದಿಲ್ಲಲ್ಲ, ಹಂಗಾಗಿ ನ್ಯಾಚುರಲ್ ಆಗಿ ಬೆಳೆಸಿದ್ದೀವಿ. ಇದಾವೆ ಸರ್, ಒಂದು 10-15 ಫೀಟು ಇದಾವೆ ಸರ್, 16 ಅಡಿ ಇರ್ಬೋದು ಸರ್. ಭೂಮಿ ಎಂತದ್ರಿ, ಏನು ಕೆಂಪದ ಅಥವಾ ಎಂತ ಭೂಮಿಲಿ ತಾವ್ ಹಾಕೊಂಡಿರಿ ನೀರಿನ ವ್ಯವಸ್ಥೆ ಎಲ್ಲ ಹೆಂಗೆ? ಬೋರ್ವೆಲ್ ಐತೆ ಸರ್ ನೀರಿನ ವ್ಯವಸ್ಥೆಗೆ, ಸ್ವಲ್ಪ ನೀರು ಕಡಿಮೆ ಇದೆ ಸರ್. ನಾವು 3 ಬೋರ್ವೆಲ್ ಕೊರೆಸಿದ್ವಿ, 2ರಲ್ಲಿ ನೀರಿಲ್ಲ, 1 ಸ್ವಲ್ಪ ಅದಾವೆ ಸರ್. ಭೂಮಿ ಬಂದು ಮರಳು ಮಿಶ್ರಿತ ಪ್ಲಸ್ ಕೆಂಪು ಮಣ್ಣು ಐತೆ ಸರ್. ಕೆಂಪು ಮಣ್ಣು ಮತ್ತೆ ಮರಳು ಮಿಶ್ರಿತ. ಸೈಜ್ ಏನು ಕೊಟ್ಟಿರಿ ಈಗ ಗಿಡದಿಂದ ಗಿಡಕ್ಕೆ? ಸ್ಪೇಸಿಂಗ್ 30-35 ಇದೆ ಸರ್. ಅಂದ್ರೆ ಬಹಳ ದೂರ ಇದೆ. ಹೌದು ಸರ್. ಈಗ ಐಡೆಂಟಿಸಿಟಿ ಪದ್ಧತಿನಲ್ಲಿ ಮಾಡಿದ್ರೆ ನಮ್ಮ 4 ಎಕರೆನಲ್ಲಿ 1,000 ಗಿಡ ಬೆಳೆಸಬಹುದಾಗಿತ್ತು. ನಾವು ಇನ್ನ ಮೊದಲಿನ ಪದ್ಧತಿನಲ್ಲಿ ಬೆಳೆಸಿದ್ವಿ ಸರ್. ಈಗ ಗಿಡಗಳು ಎಲ್ಲಿಂದ ತಂದ್ರಿ? ತಮಗೆ ಮಾಹಿತಿ ಏನಾದರೂ, ಸಬ್ಸಿಡಿ ಏನಾದರೂ, ತೋಟಗಾರಿಕೆ ಇಲಾಖೆಯಿಂದ ಈ ಗಿಡಗಳು ಎಲ್ಲಿಂದ ನಿಮಗೆ ಏನಾದರೂ ಅನುಕೂಲ? ನಮಗೆ ಮೊದಲು ಅರಣ್ಯ ಇಲಾಖೆಯಲ್ಲಿ ಕೊಟ್ಟಿದ್ರು ಸರ್. ನಂತರ ನಾವು ಬೇರೆ ಹೈದರಾಬಾದ್ ಯಾವ್ರಿಗೋ ಬೇರೆಯವ್ರಿಗೆ ಕೊಟ್ಟಿದ್ವಿ ಸರ್. ಅವ್ರು ತಂದು ಕೊಟ್ಟರು ನಮಗೆ. ನಂತರ ಅವು ಪ್ಲಾಂಟೇಷನ್ ಆಗಲಿಲ್ಲ ಸರ್. ನಾವು ಮಾಡಿದ್ವಿ, ದೊಡ್ಡ ಬ್ಯಾಗ್ನಲ್ಲಿ ತಂದಿದ್ವಿ, 500 ಒಂದು ಗಿಡ ಥರ. ಮತ್ತೆ ರೀಪ್ಲಾಂಟ್ ಮಾಡಿಲ್ಲ ಸರ್. ಮತ್ತೆ ಮಾಡಬೇಕಾಗಿದೆ ಸರ್. ಈಗ ಹೋದಂಥ ಗಿಡಗಳನ್ನು ಮಾಡ್ತೀವಿ ಸರ್. ಈ ಸಲ ಮುಂದಿನ ಸಲ ಸ್ವಲ್ಪ ಎಲ್ಲ ಕೆಲಸ ಅದ ಅದರಲ್ಲಿ ಹೊಲದಲ್ಲಿ, ಅದೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಮತ್ತೆ ರೀಪ್ಲಾಂಟ್ ಮಾಡ್ತೀವಿ ಸರ್. ನಾವು ಈಗ 30-35 ಅಂತರದಲ್ಲಿ ತಮ್ಮದು ಗಿಡಗಳದಾವ. ಈ ಮಧ್ಯದಲ್ಲಿ ಏನಾದರೂ ಬೆಳೆಗಳನ್ನು ಹಾಕೊಂಡು ಹೋಗ್ಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿಲ್ಲ? ನಾವು ಈಗಾಗಲೇ ಅಂದ್ಕೊಂಡಿದ್ದೀವಿ ಸರ್, ಬೇರೆ ಬೇರೆ ಬೆಳೆಗಳನ್ನು ಅದರಲ್ಲಿ ಅಂತರ ಬೆಳೆಯಾಗಿ ಬೆಳೆಸ್ಬೇಕಂತ. ನಾವು ಮತ್ತೆ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಕೇಳಿಕೊಂಡು ಅದರಲ್ಲಿ ಶ್ರೀಗಂಧ ಅಥವಾ ಅಂತರ ಬೆಳೆಗಳು ಯಾವತ್ರ ಬಂದ್ರೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಸರ್. ನಾವು ತರಕಾರಿಗಳು ಏನಾದ್ರೂ ಹಾಕೊಳ್ಳಕ್ ಅನುಕೂಲ? ಓಕೆ ಸರ್, ತರಕಾರಿಗಳು ಏನಾದರೂ ಬೆಳೆಸ್ಬೋದು. ಅದರಲ್ಲಿ ಕೆಳಗೆ ತರಕಾರಿ ಟೊಮಾಟೊ ಬೆಳೆಸ್ಬೋದು ಸರ್. ಮತ್ತೆ ಕೊತ್ತಂಬರಿ ಎಲೆ ಪಲ್ಯ ಯಾವ್ದಾದ್ರೂ ಬೆಳೆಸ್ಬೋದು ಸರ್. ಈಗ ಗಿಡ ಹಚ್ಚಿ ತಮಗೆ ಎಷ್ಟು ವರ್ಷಗಳ ಮೇಲೆ ಕಾಯಿಗಳು ಸ್ಟಾರ್ಟ್ ಆದವು? ಅದು 4-5 ಇಯರ್ಸ್ಗೆ ಸ್ಟಾರ್ಟ್ ಆಗ್ತದೆ ಸರ್. ಅಂದರೆ ಚೆನ್ನಾಗಿ ಬೆಳೆ ಬರಲ್ಲ, ಸ್ವಲ್ಪ ಒಂದು 6-7 ವರ್ಷಕ್ಕೆ ಚೆನ್ನಾಗಿ ಬರ್ತದೆ ಸರ್. ಏನು ಸ್ಟಾರ್ಟಿಂಗ್ನಲ್ಲಿ ಈಗ 2-3 ವರ್ಷ ಆದಮೇಲೆ ಗಿಡಗಳಿಗೆ ತರಬೇತಿ, ಈಗ ಫ್ರೂನಿಂಗು, ಟ್ರೈನಿಂಗು, ಕೆಲವೊಂದು ಕೋಲುಗಳನ್ನು ಹಾಕಬೇಕು, ದೇಗರಿಗೆ ಭಾಳ ಚಲೋ ಮಾಡಬೇಕು. ಯಾಕಂತಂದ್ರೆ ಪ್ರಾರಂಭಕ ಹಂತದಲ್ಲಿ ಗಿಡಗಳು ನಮಗೆ ಚೆನ್ನಾಗಿ ನೋಡಿಕೊಂಡು ಅಂತಂದ್ರೆ ಮುಂದೆ ಕಾಯಿಗಳು ಚಲೋ ಆತಾವೆ. ನೋಡಿ ಸರ್, ನಮ್ಮದು ಭಾಳ ಶಕ್ತಿ ಉಳ್ಳಂಥ ಭೂಮಿ ಆಗಿದ್ದಿಲ್ಲ. ಸೊ ಮಾವಿಗೆ ಬೇಕಾ, ನಾವು ಎಂಥದಂದ್ರೆ ಉರುಳಿ ಬಿತ್ತಿದ್ರು ಚೆನ್ನಾಗಿ ಬರ್ತಿರ್ಲಿಲ್ಲ. ಅಂತ ಹೊಲದಲ್ಲಿ ನಾವು ಮಾವು ಕೊಟ್ಟಿದ್ದೀನಿ ಸರ್, ಅದ್ರನ್ನ ಟೇಸ್ಟ್ ಮಾಡಿದವ್ರಿಗೆ ಗುರುತು. ಹೌದು, ಅಂತ ಪರಿ ದಷ್ಟಪುಟ್ಟು ಅದು ಹಣ್ಣುಗಳು ಬಂದವ, ಮತ್ತೆ ಬಹಳ ಸಿಹಿ ಹಣ್ಣು. ಸೊ ಹಂಗಾಗಿ ನಮ್ಗೇನು ಅಂತ ಪರಿ ಅದರಲ್ಲಿ ಮ್ಯಾನೇಜ್ಮೆಂಟ್ ಮಾಡಿಲ್ಲ. ನಾನು ಮಾಡಿದ್ದಂದ್ರೆ ಬೇರೆ ರೈತರೆಲ್ಲ ಸಾಕಷ್ಟು ಅದಕ್ಕೆ ಕೋಲು ಉಣಿ ಹಂಗ್ ಮಾಡಿ ಹಿಂಗ್ ಮಾಡಿ ಮಲ್ಚಿಂಗ್ ಮಾಡಿ ಏನೇನೋ ಮಾಡಿರ್ಬೋದು, ಆದರೆ ನಾನು ಮಾಡಿಲ್ಲ. ನಾನು ನ್ಯಾಚುರಲ್ ಆಗಿಬಿಟ್ಟಿದ್ದೀನಿ, ಒಳ್ಳೆ ಉತ್ಕೃಷ್ಟವಾದ ಹಣ್ಣು ಸಿಗ್ತವೆ. ಈಗ ನೀರು ಬಿಡೋದಾಯ್ತು, ಗೊಬ್ಬರ ಹಾಕೋದಾಯ್ತು, ತಾವು ಯಾಕಂತಂದ್ರೆ ಸಾವಯವ ಪದ್ಧತಿಯಲ್ಲಿ ತಾವು ಬೆಳೀತಿದ್ದೀರಿ ಅಂತ ಹೇಳಿದ್ರಿ, ಹೇಗೆ ಅದಕ್ಕೆಲ್ಲ ದೇಕರಿಕೆ ನೀರು ಎಷ್ಟು ಸಲ ನೀರು ಎಷ್ಟು ದಿವಸಕ್ಕೆ ಒಂದ್ಸಲ ಬಿಡ್ತೀರಿ, ಗೊಬ್ಬರ ಯಾವ್ಯಾವ ಹಾಕ್ತೀರಿ? ನಾವು ಗೊಬ್ಬರ ಅಂತೂ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಕೊಟ್ಟಿದ್ದೀವಿ ಸರ್. ಅದು ಬಿಟ್ಟರೆ ಮತ್ತೆ ಫರ್ಟಿಲೈಸರ್ ಏನೂ ಕೊಟ್ಟಿಲ್ಲ. ನೀರಿಗೆ ಬೇಕಾದಂಥದ್ದು ಡ್ರಿಪ್ ಮಾಡ್ಕೊಂಡಿದ್ದೀವಿ. ಸೊ ಜೈನ್ ಇದ್ರನ್ನ ಜೈನ್ ಇರಿಗೇಷನ್ ಅಂತೇಳಿ ಜೈನ್ ಡ್ರಿಪ್ ಮಾಡ್ಕೊಂಡಿದ್ದೀವಿ. ಅದು ಒಳ್ಳೆ ಕೆಲಸ ಮಾಡ್ತದೆ ಸರ್. ಈ ಥರ ಡ್ರಿಪ್ಗಳಿಗೆ ಅಂತ ನಾನು ಹಾಕಿದ್ದು ಡ್ರಿಪ್ ಜೈನ್ದು ಸಫಿಸಿಯಂಟ್ ಆಗಿ ಬಾಳಿಕೆ ಬರ್ತದೆ ಸರ್. ಈಗ ಮಾವಿನಲ್ಲಿ ಬರುವಂಥದ್ದು ಅಂತಂದ್ರೆ ಈಗ ಬೂದಿ ರೋಗ ಬರ್ತದೆ, ನೊಣ ಬರ್ತದೆ, ಕೆಲವೊಂದು ಜಿಗಿ ಬರ್ತದೆ, ಇವೆಲ್ಲ ಸಮಸ್ಯೆಗಳು ಬಂದಾಗ ಮತ್ತೆ ಹೆಂಗೆ ಅದನ್ನ ಖರ್ಚು ಎಲ್ಲ ಸಿಂಪರಣೆ ಆಯಿತು ವಿಚಾರಗಳು? ಈಗ ನಾವು ಏನಾದರೂ ಫರ್ಟಿಲೈಸರ್ ಕೊಟ್ಟರೆ ಜಿಗಿ ಆಯಿತು, ಮತ್ತೊಂದಾಯಿತು, ರೋಗ ಪೀಡೆಗಳು ಬಹಳ ಇರ್ತವೆ ಸರ್. ನ್ಯಾಚುರಲ್ ಆಗಿ ಸಲುವಾಗಿ ಅದಕ್ಕೆ ಏನಾದರೂ ಯಾವುದೇ ರೋಗ ಬಹಳ ಕಡಿಮೆ ಬಂದಿದ್ದು ಏನಂದ್ರೆ ನನ್ನ ತೋಟದಲ್ಲಿ ಊಜಿನೋಣ ಮಾತ್ರ. ಆ ಊಜಿನೋಣ ನಾನು ಈ ವರ್ಷ ನೋಡಿದ್ದೀನಿ, ಹೋದ ಬೇರೆ ಎಲ್ಲ ಬಂದಿಲ್ಲ. ಈ ವರ್ಷ ಭಾಳ ಹಾನಿ ಮಾಡಿತ್ತದು. ಮುಂದಿನ ವರ್ಷ ಅದೇನು ಟ್ರ್ಯಾಪ್ ಸಿಗ್ತಾವೆ ಸರ್, ಅವು ಹಾಕಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂತೀವಿ. ಈ ವರ್ಷ ಮಾಡಿಲ್ಲ, ಭಾಳ ಹಾಳಾಯ್ತು. ಅಂತಂದ್ರೆ ಈಗ ಈ ಮೋಹಕ ಬಲೆಗಳನ್ನ ಕೊಡ್ತಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ತರಬೇತಿಗಳು, ಮಾಹಿತಿಗಳು ಈಗ ಸಾವಯವ ಪದ್ಧತಿಯಲ್ಲಿ ಮಾಡುವಂತ ರೈತ ಬಾಂಧವರಿಗೆ ಆಗ್ತಾವ? ನಾವು ಮೋಹಕ ಬಲೆ ಹಾಕ್ತಿವಿ. ಈ ವರ್ಷ ಆಗ್ಯದ ನಮ್ಗೆ ಹಾನಿ ಭಾಳ, 70% ಹಾನಿ ಮಾಡಿವವು. ಹಂಗಾಗಿ ಮುಂದಿನ ವರ್ಷ ನಾವು ಮೋಹಕ ಬಲೆಗಳನ್ನ ಹಾಕಿ ಏನು ಅವು ಶತ್ರು ಕೀಟಗಳು ಏನು ಬರ್ತಾವಲ್ಲ ಅವ್ರ ನಾವು ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕನ್ನೋದನ್ನು ನಮಗೂ ಗುರ್ತಾದ ಸ್ವಲ್ಪ. ಆದ್ರೂ ಇನ್ನೂ ಒಂದು ವಿಜ್ಞಾನಿಗಳನ್ನ ಕೇಳ್ಕೊಂಡು ಒಳ್ಳೆ ರೀತಿಯಿಂದ ಕಂಟ್ರೋಲ್ ಮಾಡ್ತೀವಿ ಸರ್. ಈಗ ಮುಖ್ಯವಾಗಿ ರೈತ ಬಾಂಧವರು ಬೆಳೀತಾರೆ, ಸ್ಪೇಸಿಂಗ್ ಕೊಡ್ತಾರೆ, ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ. ಮಾರುಕಟ್ಟೆ ಸಮಸ್ಯೆ ಬಂದಾಗ ರೈತ ಬಾಂಧವರು ಇಟ್ಟಿರ್ತಾರೆ, ಲಾಸ್ ಆಯಿತು ಅಂತ ಹೇಳ್ತಾರೆ. ತಮ್ಮ ಮಾವಿನ ಹಣ್ಣು ಬೆಳೆಯಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡ್ರಿ? ಖಂಡಿತವಾಗಿ ಹೋದ ಬೇರೆ ನಂದು ಮೈಸೂರಿಗೆ ಕಳಿಸಿದ್ದೆ ಸರ್. ನಾನು ಭಾಳಷ್ಟು ಡಿಮ್ಯಾಂಡ್ ಇತ್ತು. ಅದು ಏನಾಗಿತ್ತಂದರೆ ಹೋದ ವರ್ಷ ನನಗೆ ಅಡ್ವಾನ್ಸ್ ಸ್ಟಾರ್ಟ್ ಆಗಿತ್ತು ಸರ್, ಅದು ಏಪ್ರಿಲ್ಗೆ ಬಂದಿತ್ತು. ಈ ವರ್ಷ ಏನಾಗಿದೆ ಸರ್, ಅದು ಮೇ ಲಾಸ್ಟ್ನಲ್ಲಿ ಬಂದದ. ಹಂಗಾಗಿ ಮಾರ್ಕೆಟ್ನಲ್ಲಿ ಭಾಳ ಲಾಸ್ ಆದೀವಿ ಸರ್ ನಾವು. ಯಾಕಂದರೆ ಎಟ್ ಎ ಟೈಮು ಎಲ್ಲವನ್ನೂ ಸೇರಿದಾಗ ನಮಗೆ 20 ರೂಪಾಯಿ ಕೆ ಜಿ ಸಿಕ್ಬಿಡುತ್ತೆ ಸರ್, ಕೆ ಜಿಗೆ. ಹಂಗಾಗಿ ಕ್ಯಾನ್ ಬಂದು 300-400 ರೂಪಾಯಿ ಮಾರಿತು. ಹಂಗಾಗಿ ದೊಡ್ಡ ಲಾಸ್ ಆಗಿಬಿಟ್ಟಿದೆ. ಇಲ್ಲಿ ಏನಾಗ್ಬೇಕಂದ್ರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಮಾವು ಮೇಳ ಮಾಡ್ತಾರೆ, ನಮ್ಮ ರಾಯಚೂರು ಡಿಸ್ಟಿಕ್ನಾಗೆ ಯಾಕೆ ಮಾಡಬಾರ್ದು? ಒಂದು ಕೊಪ್ಪಳಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಡಿಸ್ಟಿಕ್ಕು ಬಹಳ ದೊಡ್ಡದು, ಮತ್ತೆ ತೋಟಗಾರಿಕಾ ಉತ್ಪನ್ನಗಳನ್ನು ಬಹಳ ಮೊದಲಿನಿಂದ ಬೆಳೀತಾರೆ. ಈ ಭೂಮಿಗೆ ಹೆಂಗಿದೆ ಅಂದ್ರೆ ಶಕ್ತಿ, ಬಹಳ ಅದ್ಭುತವಾದ ಶಕ್ತಿ ಇದೆ ನಮ್ಮ ರಾಯಚೂರಿನ ಭೂಮಿಗೆ. ಹಂಗಾಗಿ ನಮ್ಮ ಇಲಾಖಾ ಯೂನಿವರ್ಸಿಟಿ ಅವರು ಆಗಿರ್ಬೋದು, ತೋಟಗಾರಿಕೆ ಅವರು ಆಗಿರ್ಬೋದು, ಅದ್ರನ್ನ ಯಾಕೆ ಮಾಡಬಾರ್ದಂತ ನಮ್ಗೆ ಇದನ್ನಿಸ್ತದೆ ಸರ್. ಕಳೆದ ವರ್ಷ ನೋಡಿದಾಗ ಈ ವರ್ಷ ತಮ್ಮದು ಮಾವು ಹೇಗಾಯ್ತು? ಬಹಳ ಲಾಸ್ ಆಗಿದೆ ಸರ್. ಈ ವರ್ಷ 20 ರೂಪಾಯಿಗೆ ಒಂದು ಕೆಜಿ ಅಂದ್ರೆ 400 ರೂಪಾಯಿ. ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಅವು ಇವು ಅರ್ಧದ ಕೂಲಿ ಬಂದಿಲ್ಲ ಅನ್ಸದ್ ನನಗೆ. ಸ್ಥಳೀಯ ಮಾರುಕಟ್ಟೆಯಲ್ಲಿ ಏನಾದರೂ ಅನುಕೂಲ? ಈಗ ತಾವು ಮೈಸೂರು ಕಳಿಸ್ತೀವಿ ಅಂತ ಹೇಳಿದ್ರಿ, ವರ್ಷ ವರ್ಷ ಮೈಸೂರಿಗೆ ಕಳಿಸ್ತೀರಾ? ಹೌದು, ಹೋದ ವರ್ಷ ಕಳಿಸಿದೆ ಸರ್. ಹೋದ ವರ್ಷ ನನಗೆ ಮಾರ್ಕೆಟ್ ಆಗಿತ್ತು, ಈ ವರ್ಷನೂ ಕಳಿಸಿದೆ. ಸ್ವಲ್ಪ ಎಡವಟ್ಟು ಮಾಡಿದ್ದೆ ನಾನು. ಹೆಂಗಂದ್ರೆ ನ್ಯಾಚುರಲ್ ಆಗಿ ಮಾಗಿಸ್ಬೇಕಂತೇಳಿ ನಾನು ಹುಲ್ಲಿನಲ್ಲಿ ಮಾಗಿಸಕ್ಕೆ ಶುರು ಮಾಡಿದೆ. ಅದು 20 ಡೇಸ್ ಬೇಕಾಗ್ತದೆ ಸರ್ ಮಾಗ್ಲಿಕ್ಕೆ. 15-20 ದಿವಸ ನ್ಯಾಚುರಲ್ ಆಗಿ ನಾನು ಹುಲ್ಲಿನಲ್ಲಿ ಮಾಗಿಸಕ್ಕೆ ಹೋದೆ. ಅದು ಹಂಗಾಗಿ ಮಾಗಿಸಿದ ಹಣ್ಣು ಅಲ್ಲಿಗೆ ಕಳಿಸಿದಾಗ ಅದು ಸ್ವಲ್ಪ ಡ್ಯಾಮೇಜ್ ಆಗಿಬಿಡುತ್ತೆ ಸರ್. ಈಗ ಸ್ವಲ್ಪ ದ್ವಾರ ಹಣ್ಣಿದ್ದಾಗ ಸ್ವಲ್ಪ ಗಟ್ಟಿ ಇದ್ದಾಗನೇ ನಾವು ಮಾರ್ಕೆಟಿಗೆ ಹೋಗ್ಬೇಕಂತ ಇಲ್ಲ. ಈ ಎಲ್ಲಾ ಒಂದು ವಿಷಯವನ್ನು ಗ್ರಹಿಸ್ಕೊಂಡು ಇದು ಮಾಡಿದಾಗ ನಾನು ಎಡವಟ್ಟಾಯ್ತು ಈ ವರ್ಷ. ಯಾಕಂದ್ರೆ ಹೋದ ವರ್ಷ ಎಲ್ಲ ಅದು ಕಾಯಿ ಏನು 85% ಗಿಡದ ಮೇಲೆ ನಾವು ಇದು ಮಾಡ್ತೀವಿ ಸರ್. ಹಂಗ್ ಕಳಿಸಿದಾಗ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದು ನಮ್ಗೆ ಹೋದ ವರ್ಷ. ಈ ವರ್ಷ ಸ್ವಲ್ಪ ನಾವು ಮಾಗ ಹಾಕಿ ಸ್ವಲ್ಪ ತ್ರಾಸಾಯ್ತು ಸರ್ ನಮ್ಗೆ. ಹೆಂಗ್ರಿ ಈಗ ಇತರ ಬೆಳೆ ನೋಡಿದಾಗ ಮಾವಿನ ಬೆಳೆ ರೈತ ಬಾಂಧವರಿಗೆ ಚಲೋ ಲಾಭ ಬರ್ಬೋದಾ ಅಥವಾ ಹೇಗೆ? ಉತ್ತಮ ಐತೆ ಸರ್. ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡಾಗ ನಾವು ಒಂದು 5-10 ವರ್ಷ ನಾವು ಅದನ್ನ ಕಾಯಿದ್ರೆ ನಮ್ಗೆ 50 ವರ್ಷದವರೆಗೆ ಅದು ತೋಟ ನಮ್ಗೆ ಕಾಯ್ತದೆ ಸರ್. ಹೀಗೆ ಮನೆಯಲ್ಲಿ ಮಾಡೋರಷ್ಟು ಜನ ಇದ್ರಿ, ದನಕರುಗಳು ಮತ್ತೆ ಮಾವಿನ ಜೊತೆ ಏನೇನು ಬೆಳೆಗಳದ ತಮ್ದು? ನಮ್ದು ಸ್ವಲ್ಪ ಹತ್ತಿ, ಸ್ವಲ್ಪ ಭತ್ತ, ಸ್ವಲ್ಪ ತರಕಾರಿ ಇರ್ತದೆ ಸರ್. ತರಕಾರಿ ಯಾವ್ದು ಹಾಕ್ತೀರಿ? ಟೊಮಾಟೋ ಹಾಕ್ತೀವಿ ಸರ್. ಈಗ ನಮ್ಮ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತೀವಿ ಸರ್. ಇದು ಪಲ್ಕಂ ದೊಡ್ಡಿ, ಓಟ್ಕೂರ್, ಕಡಗಂ ದೊಡ್ಡಿ ಇವರೆಲ್ಲ ಫುಲ್ ತರಕಾರಿ ಬೆಳೆಸೋರು. ನಾವು ಎಲ್ಲ ನಮ್ಮ ಎಲ್ಲ ರಾಯಚೂರು ವ್ಯಾಪ್ತಿಗೆ ಬರ್ತಕ್ಕಂಥ 4-5 ಪಂಚಾಯತ್ಗಳು ಎಲ್ಲರೂ ತರಕಾರಿ ಇಷ್ಟಿಷ್ಟು ಬೆಳೆಸ್ತಾರೆ ಸರ್. ತರಕಾರಿಯಿಂದ ಚಲೋ ಲಾಭ ಆಯ್ತು ಅಂತ ಹೇಳ್ತೀರಿ? ಸೊ ಅದು ATM ಇದ್ದಂಗೆ ಸರ್. ಯಾರನ್ನ ಕೇಳುವ ಜರೂರು ಬೀಳಂಗಿಲ್ಲ. ನಾವು ಸಾಯಂಕಾಲ ಕಟಾವು ಮಾಡಿ ಮುಂಜಾನೆ ಎಲ್ಲ ನಮ್ಮ ಜೋಬ್ನಲ್ಲಿ ದುಡ್ಡಿರ್ತಾವೆ ಸರ್. ದಿನ ನಮ್ಗೆ ಕೆಲಸ ಇರ್ತದೆ? ಹಾಂ, ನಮ್ಗೆ ಕೆಲಸ ಇರ್ತದೆ. ಇವತ್ತು ಕೆಲಸ ಇಲ್ಲಪ್ಪ, ಇವತ್ತು ಮನೆಗೆ ಇರ್ತೀವಿ, ಎಲ್ಲರೂ ಹೋಗ್ಬೇಕು ಅಂತೇನಿಲ್ಲ? ಇಲ್ಲ ಇಲ್ಲ ಸರ್. ಜೊತೆಗೆ ತಾವು ಹತ್ತಿ ಹಾಕೊಂಡ್ರಿ ಅಂತ ಹೇಳಿರಿ, ಈ ವರ್ಷ ಏನು ಚಲೋತ್ನಾಗಿ ಮುಂಗಾರು ಬೇಗ ಸ್ಟಾರ್ಟ್ ಆಯಿತು, ಮುಕ್ಕಟ್ಟೆ ಇಟ್ಕೊಂಡ್ರ ಕಾಳು? ಹೌದು ಸರ್. ಈ ವರ್ಷ ಹೆಂಗಿದೆ ಅಂದರೆ ಉತ್ತಮವಾದ ವಾತಾವರಣ ಇದೆ ಸರ್ ಬೆಳೆಗಳಿಗೆ. ಮುಂದೆ ಯಾವ ರೀತಿ ರಿಸಲ್ಟ್ ಕೊಡ್ತದೆ ಅಂತ ನಮಗೂ ಗೊತ್ತಾಗಂಗಿಲ್ಲ. ರೈತರಿಗೆ ಮುಂದೆ ಏನಾಗ್ತದೆ ಅಂತ ಭಗವಂತ ನಿರ್ಧಾರ ಮಾಡ್ತಾನೆ. ಅದರ ಈಗ ಮಳೆ ಬೆಳೆ ಈಗ ವಾತಾವರಣ ಕೂಡ ಚೆನ್ನಾಗಿದೆ, ಕಾಲ ಕಾಲಕ್ಕೆ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇದೆ, ನೀರು ಬಂದಿಲ್ಲ ಸರ್ ಕೆರೆಗಳಿಗೆ. ಇವತ್ತಿನವರೆಗೂ ಭಾಳಷ್ಟು ನೀರಿಲ್ಲ. ಎಷ್ಟು ವರ್ಷಗಳ ಕೃಷಿ ಅನುಭವ ತಮ್ಮದಿದೆ? ತಾವು ಪ್ರಾರಂಭದಲ್ಲಿ ನಿಮ್ಮ ತಂದೆ ಕಾಲಕ್ಕೆ ನೀವು ಕೃಷಿ ಮಾಡಿದ್ರೆ ಅಥವಾ ಏನಾದರೂ ಶಿಕ್ಷಣ ಮುಗಿಸಿ ನಡಬರ್ಕ ಏನಾದರೂ ಒಕ್ಕಲ್ತನಕ್ಕೆ ಬಂದ್ರೆ ಹೇಗೆ? ನಾನು 45 ಇಯರ್ಸ್ ನನಗೆ. ಅದರಲ್ಲಿ ನಂದು ತುಂಬ ಮೊದಲೆಲ್ಲ ನಾನೆಲ್ಲ ಆಕಳು ಮತ್ತು ಎತ್ತು ಎಲ್ಲ ಗಳೆ ಹೊಡೆದಿದ್ದೀನಿ, ಮೇವು ಕೊಯ್ದಿದ್ದೀನಿ, ಮತ್ತು ಇತರ ಎಲ್ಲ ಕೆಲಸಗಳನ್ನು ನಾನು ಮಾಡಿದ್ದೀನಿ. ತರಕಾರಿ ಮಾರಾಟ ಮಾಡ್ತೀನಿ. ನಾವು ಏನಂದರೆ ತರಕಾರಿ ಮಾರಾಟದ ಅಂದರೆ ಕೆಜಿ ಇಲ್ಲ, ನಮ್ದೆಲ್ಲ ಹೋಲ್ಸೇಲ್ ಕ್ಯಾನ್ಗಳು ತರೋದು, ಚೀಲಗಳು ತರೋದು, ಹಂಗ್ ತಂದು ಮಾರಾಟ ಮಾಡ್ತಿದ್ದೀವಿ ಸರ್ ನಾವು. ಏನ್ರಿ ಒಕ್ಕಲ್ತನ ನಿಮ್ ಕೈ ಮೇಲೆ ಬಂದಿದ ಮೇಲೆ ಏನಾದ್ರೂ ಆಸ್ತಿ ಖರೀದಿ ಮಾಡೋದು, ಹೊಲ ಮನೆ ಖರೀದಿ ಮಾಡೋದು ಏನಾದ್ರು ಏನಾದ್ರು ಮಾಡ್ಕೊಂಡ್ರೆ ಹೇಗೆ? ಸರ್, ಅಪ್ಪವ್ರ ಕಾಲದಲ್ಲಿ ಒಂದು 20-23 ಎಕರೆ ತಗೊಂಡಿದ್ರು, ಖರೀದಿ ಮಾಡಿದ್ರಿ? ಖರೀದಿ ಮಾಡಿದ್ವಿ 1991-93. ನಮ್ಮೆಲ್ಲ ಕೂಡ ಫ್ಯಾಮಿಲಿ, ನಮ್ದು ನಮ್ಮ ಕಕ್ಕನವರು ನಾವೆಲ್ಲ 5 ಜನ, ನಮ್ದು ಕಕ್ಕನವರು ಮತ್ತೆ ನಮ್ಮ ಫ್ಯಾಮಿಲಿಯಾಗಿ ನಾವು 4 ಜನ. ನಮ್ಮ ಅಪ್ಪಗ ಈ ತರ ಇದೆ ಸರ್, ಅವಾಗ ತಗೊಂಡಿದ್ದೆ, ಮತ್ತೆ ತಗೊಂಡಾದ್ರನ್ನ ಮಾರಾಟ ಮಾಡಿಲ್ಲ ಸರ್. ಹೇಗೆ ಸಾಧ್ಯ ಐತ್ರಿ 20 ಎಕರೆ ಭೂಮಿ ಖರೀದಿ ಮಾಡ್ಬೇಕಪ್ಪ ಅಂತಂದ್ರೆ ಅದು ದೊಡ್ಡ ಚಾಲೆಂಜಿಂಗ್ ವರ್ಕ್. ಈಗಿನ ಕಾಲದಲ್ಲಿ 1 ಎಕರೆ ಭೂಮಿ ಖರೀದಿ ಮಾಡಕ್ ಆಗೋದಿಲ್ಲ. ತಾವ್ ಹೇಗೆ ಸಾಧ್ಯ ಆಯ್ತು? ನಮ್ಮ ಕಕ್ಕವರು ನಮ್ಮ ಅಪ್ಪವರು ಎಲ್ಲ ಸೇರಿ ಅವರು ಮಾಡ್ಕೊಂಡು ಹೊಂಟ್ರು, ನಾವು ಅದರಲ್ಲಿ ಕೆಲಸ ಮಾಡಿದ್ವಿ, ಹಂಗಾಗಿ ಸಾಧ್ಯ ಆಯ್ತು ಸರ್. ಅದು ಅಲ್ಲಿಂದ ಮತ್ತೆ ತಗೊಳಕ್ ಆಗಿಲ್ಲ ಸರ್. ಹೇಗೆ ಅನಿಸ್ತಾ ಇದ್ದೀರಿ ಕೃಷಿ ತಿಕ್ಕೊಂಡ್ರೆ, ಹೇಗೆ ಚೆನ್ನಾಗಿ ಖುಷಿ ಇದೆ ತಮ್ಗೆ? ತುಂಬ ಖುಷಿ ಇದೆ ಸರ್. ಯಾಕಂದ್ರೆ ಅಲ್ಲಿ ತಿರುಗಾಡೋದಕ್ಕಿಂತ ನಮ್ದೇ ಒಂದು ಕೆಲಸ ಇರ್ತದೆ ಸರ್, ಇದ್ದಷ್ಟು ಭೂಮಿನಲ್ಲಿ ಮಾಡ್ಲಿಕ್ಕೆ ತುಂಬಾ ಸಂತೋಷ ಆಗ್ತದೆ ಸರ್. ಏನು ಕಾಲಕಾಲಕ್ಕೆ ಮಾಹಿತಿ ಬೇಕಾಗ್ತದೆ, ಕೆಲವೊಂದು ಸಮಸ್ಯೆಗಳು ಎದುರಾಗ್ತವೆ ಒಕ್ಕಲ್ತನದಲ್ಲಿ, ಇವೆಲ್ಲ ಹೇಗೆ ನಿಭಾಯಿಸ್ತೀರಿ? ನ್ಯಾಚುರಲ್ ಆಗಿ ಈಗ ನಮ್ಗೆ ಹೊಡೆತಗಳು ಬಿಡ್ತಾನೆ ಇರ್ತಾವೆ ಸರ್. ನಾವು ಹಾಕಿದ ಬಂಡವಾಳ ನಮ್ಗೆ ಬರಂಗಿಲ್ಲ ಅಂತದ್ರಲ್ಲಿ ನಾವು ಅದ್ರನ್ನ ಸ್ವಲ್ಪ ಒಂದು ಇದ್ರ ಮ್ಯಾಗ ಹೋಗ್ಬೇಕಾಗ್ತದೆ ಸರ್. ತಾವು ಸಾವಯವದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರಿ. ಸಾವಯವ ಮಾಡ್ಬೇಕಪ್ಪ ಅಂತಂದ್ರೆ ಗೊಬ್ಬರಗಳು, ಮನೆಯಲ್ಲಿ ದನಕರುಗಳು ಬೇಕಾಗ್ತದೆ, ಇವೆಲ್ಲ ವ್ಯವಸ್ಥೆ ಹೇಗೆ? ಸೊ ನಮ್ಮ ಈಗ ಎಮ್ಮೆ ಇದೆ, ಎತ್ತುಗಳೂ ಇವೆ, ನಾವು ಮತ್ತೆ ಅದಾದ ನಂತರ ನಮ್ಮ ಹತ್ರ ಕುರಿಗಳಿದಾವ ಸರ್, ನಮ್ಮ ಊರ್ನಾಗ ಜಗ್ಗಿದಾವ, ಸಾವಿರಾರು ಕುರಿ ಇದಾವ, ಅವ್ರಿಗೆ ನಾವು ಹೊಲದಲ್ಲಿ ತರಬೇಕು ಹೇಳ್ತೀವಿ ಸರ್, ಅವ್ರು ತರ್ತಾರ. ಮತ್ತೆ ತರಬಿದ್ದನ್ನು ಒಂದ್ ತಲೆ ಗುಡ್ಡೆ ಹಾಕಿದ್ದನ್ನು ತಂದು ಗಿಡಗಳಿಗೆ ಹಾಕಿದ್ದೀವಿ ಸರ್. ಅಂದ್ರೆ ಈಗ ಮಾವಿನ ಹಣ್ಣು ಅಥವಾ ತೋಟಗಾರಿಕೆ ಬೆಳೆಗಾರ ಮಾಡ್ಬೇಕಪ್ಪ ಅಂತಂದ್ರೆ ಈಗ ಸಾವಯವ ಗೊಬ್ಬರಗಳು ಬಹಳ ಬೇಕು. ಅದರಲ್ಲಿ ನಾವು ಬರೇ ಕೊಟ್ಟಿಗೆ ಗೊಬ್ಬರ ಮೇಲೆ ನಡೆಸಿದ್ವಿ ನೋಡಿ ಸರ್, ಯಾವ ಅದು ಇದು ಏನು ಹಾಕಿಲ್ಲ, ಅದರಲ್ಲಿ ಎಷ್ಟು ಬರ್ತದೆ ಅಷ್ಟು, ಜಾಸ್ತಿ ಅತಿ ಆಸೆಗೆ ಹೋಗಿಲ್ಲ. ಅದು ಸ್ಪ್ರೇ ಮಾಡೋದು ಇದು ಮಾಡೋದು ನ್ಯಾಚುರಲ್ ಆಗಿ ಬಿಟ್ಟಿದ್ದೀವಿ, ನ್ಯಾಚುರಲ್ ಆಗಿ ಬೆಳೆಸ್ತಾ ಇದ್ದೀವಿ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಿ? ತಾವು ಮಾವು ಹಾಕೊಂಡಿರಿ, ಹತ್ತಿ ಹಾಕೊಂಡಿರಿ, ಮತ್ತೆ ಭತ್ತವನ್ನು ಕೂಡ ಬೆಳಿತೀವಿ ಅಂತ ಹೇಳಿದ್ರಿ, ಒಂದು ಪರಿಪೂರ್ಣ ಕೃಷಿ ಅಥವಾ ಕೃಷಿಯಲ್ಲಿ ಸಂತೃಪ್ತಿ ಇದೆ ನಿಮ್ಗೆ? ತುಂಬಾ ಸಂತೃಪ್ತಿ ಇದೆ, ಸಂತೋಷನೂ ಇದೆ. ಯಾಕಂದ್ರೆ ನಮ್ಮ ಭೂಮಿಗಳು ನಮ್ಮ ಯಜಮಾನ್ರು ಹೇಳ್ತಿದ್ರು, ಏ ಅವು ಬರಲ್ಲ ಇವು ಬರಲ್ಲ ಅಂದ್ರೆ ನಾವು ಡೆಮೋ ಆಗಿ ಮಾಡ್ಕೊಂಡು ನಾವು ಅದರಲ್ಲಿ ಕಂಡ್ಕೊಂಡಿದ್ವಿ. ಏನಪ್ಪ ಅಂದ್ರೆ ಇದು ನಮ್ಮ ಭೂಮಿನಲ್ಲಿ ಎಲ್ಲಾನು ತೋಟಗಾರಿಕೆ ಬೆಳೆ ಬರ್ತದ, ಅದರಲ್ಲಿ ನಾವು ಟ್ರೈ ಮಾಡ್ಬೇಕು ಅಷ್ಟೇ ಅಂತೇಳಿ. ಪ್ರಯತ್ನ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು, ಫಲ ಕೊಡೋನ್ ದೇವ್ರು. ಆ ತರ ನಾವು ಮಾಡಿದ್ದೀವಿ. ಎಲ್ಲ ತೆಂಗು, ನಿಂಬೆ, ಮಾವು ಮತ್ತೆ ತರಕಾರಿಗಳು ಎಲ್ಲಾನು ಬರ್ತಾವ. ನೀನು ಏನು ಮತ್ತೆ ನಾನು ಟೇಕ್ ಕೂಡ ಹಾಕಿದ್ದೀನಿ ಸರ್ ನಾನು 2008 ನಲ್ಲಿ, ಅದು ಕೂಡ ಸ್ವಲ್ಪ ಮಾಮೂಲಿ ಗ್ರೋತ್ ಬಂದಿದೆ. ಇನ್ನು ಒಂದು 4-5 ವರ್ಷಕ್ಕೆ ನನ್ನ ಮನೆಗೆ ಕಟ್ಟುವಷ್ಟು ಗಿಡಗಳು ನಾನು ಬೆಳೆದಿದ್ದೀನಿ. ಮತ್ತೆ ಶ್ರೀಗಂಧನೂ ಒಂದೆರಡು ಮೂರು ನಾಲ್ಕು ಐದು ಸಸಿಗಳು ಹಾಕೊಂಡಿದ್ದೀನಿ, ಅವನು ಬರ್ತಾವ ನಮ್ಮಲ್ಲಿ. ಎಲ್ಲನೂ ನಾನು ನೋಡ್ಕೊಂಡು ಮಾಡಿದ್ದೀನಿ. ನಾನು ಡೆಮೋ ಆಗಿ ಹಾಕಿದ್ದೀನಿ ಶ್ರೀಗಂಧ ಕೂಡ 2008 ನಲ್ಲಿ, ಅದು ಕೂಡ ಒಂದು ರೀತಿ ಇದೆ. ಜಾಸ್ತಿ ಹಾಕಿಲ್ಲ, 3,000 ಟೇಕ್ ಸಸಿ ತಂದಿದೆ. ನನಗೆ ಕಾರಣಾಂತರಗಳಿಂದ ಹಾಕಕ್ಕಾಗಿಲ್ಲ, ಒಂದಿಷ್ಟು 100 ಇರ್ಬೋದು ನನ್ನಲ್ಲಿ, ಅದು ಕೂಡ ಒಂದು ಗ್ರೋತ್ ನಲ್ಲಿ ನಡೆದಿದೆ. ಒಂದು 8 ಇಯರ್ಗೆ ನನಗೆ ಒಳ್ಳೆ ಬಾಗಿಲು ಮತ್ತು ಚೌಕಟ್ಟು ಇದು ಆಗ್ಬೋದಂತ ನನಗೆ ಅನಿಸ್ತದ. ನಾನು ಅವತ್ತು ಹಾಕಿದ ಬಂಡವಾಳ ಅದು ಯಾವತ್ತಿಗೂ ಲಾಸ್ ಮಾಡಿಲ್ಲ ಅಂತ ಅನಿಸುತ್ತೆ ಸರ್. ನಾನು ತಿಕ್ಕನ್ ನೋಡ್ರಿ, ಈಗ ಅರಣ್ಯ ಗಿಡಗಳು ತಾವೇನು ಟೀಕ್ ಹೇಳಿದಿರಲ್ಲ, ಇವುಗಳನ್ನು ಜೋಪಾನ ಮಾಡೋದು ಬಹಳ ಸವಾಲಿನ ಕೆಲಸ. ಹಂಗೇನಿಲ್ಲ ಸರ್, ನಾವು ಆಗ್ಬೇಕು 3 ತಿಂಗಳು ಅದಕ್ಕೆ. ಯಾವಾಗ ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ, ಅದಕ್ಕಿಷ್ಟು ನೀರು ಕೊಟ್ಬಿಟ್ರೆ ಮತ್ತೆ ಅದು ರಿಟರ್ನ್ ಮಳೆಯ ನೀರು ಸಿಗ್ತದ, ಹಂಗಾಗಿ ಅದು ಬರ್ತದ. ನಾವು ಟ್ರೈ ಮಾಡಿಲ್ಲ, ನಮ್ಮ ರೈತರು ಸ್ವಲ್ಪ ಮಂದಿ ಟ್ರೈ ಮಾಡಿಲ್ಲ, ಸ್ವಲ್ಪ ಮಂದಿ ಮಾಡಿರ ಇದಾಗಿದ್ದಾರ. ಬಹಳಷ್ಟು ಖುಷಿ ಆಯಿತು ಚಿಕ್ಕನ್ ಗೌಡ್ರೆ ನಿಮ್ಮ ಜೊತೆ ಮಾತನಾಡಿ. ಸುಮಾರು ವರ್ಷಗಳಿಂದ ತಾವು 45 ವರ್ಷ ತಮಗೆ ಈಗ ವಯಸ್ಸು, ಪ್ರಾರಂಭದಲ್ಲಿ ತಮ್ಮ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ ಕೃಷಿಯನ್ನು ಮಾಡ್ತಾ ಸಂತೃಪ್ತಿಯ ಜೀವನವನ್ನು ತಾವು ಮಾಡ್ತಾ ಇದ್ದೀರಿ. ತಾವು ಹೇಳಿದ ಪ್ರಕಾರ ತಾವು 10-12 ವರ್ಷಗಳಿಂದ ಮಾವು ಬೆಳೀತಾ ಇದ್ದೀರಿ, ಜೊತೆಗೆ ಹತ್ತಿ ಹಾಕೊಂಡಿದ್ದೀರಿ, ಜೊತೆಗೆ ತಾವು ಭತ್ತವನ್ನು ಹಾಕೊಂಡಿರಿ, ಮತ್ತೆ ತಮ್ಮದು ಒಂದು ಎಮ್ಮೆಗಳ ಸಾಕಾಣಿಕೆ ಕೂಡ ಇದೆ, ಸಮಗ್ರ ಬೇಸಾಯವನ್ನು ತಾವು ಮಾಡಿಕೊಂಡಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಏರುಪೇರು ಆದ್ರೂ ಕೂಡ ನಮ್ಗೇನಾಗ್ತದೆ, ಅದನ್ನು ನಿಭಾಯಿಸುವಂತಹ ಒಂದು ಕಲೆ ನಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ಖಂಡಿತ ಲಾಭ ಇದೆ. ತಾವು ಹೇಳಿದ ವಿಚಾರಗಳನ್ನು ರೈತ ಬಾಂಧವರು ಗಮನದಲ್ಲಿಟ್ಕೊಂಡು ಸಮಗ್ರ ಕೃಷಿ ಪದ್ಧತಿಯನ್ನಾಗಿರ್ಬೋದು, ಒಂದು ವರ್ಷದ 12 ತಿಂಗಳು ಕೆಲಸ ಸಿಗುವಂತಹ ಒಂದು ಕಾರ್ಯದಲ್ಲಿ ತಾವು ತೊಡಗಿಸ್ಕೊಂಡ್ರೆ ಖಂಡಿತ ಕೃಷಿಯಲ್ಲಿ ತಮಗೆ ಲಾಭ ಇದೆ. ತಮ್ಮ ವಿಚಾರಗಳನ್ನು ರೈತ ಬಾಂಧವರು ಗಮನಿಸಲಿ, ತಮ್ಮ ಕೃಷಿ ಪದ್ಧತಿಯನ್ನು ಇತರ ರೈತ ಬಾಂಧವರು ಅನುಸರಿಸಲಿ ಎಂಬಂತಹ ಒಂದು ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ತಿಕ್ಕನ್ಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್, ತಮಗೂ ಧನ್ಯವಾದಗಳು ಸರ್, ನಮಗೆ ಇದಿಷ್ಟು ಮಾಹಿತಿ ಕೇಳಲಿಕ್ಕೆ, ನಮ್ಮಲ್ಲಿರ್ತಕ್ಕಂಥ ಅನಿಸಿಕೆಗಳನ್ನು ತಿಳಿಸಲಿಕ್ಕೆ ತಾವು ಆಕಾಶವಾಣಿಯ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಬೊಳಮಂದೊಡ್ಡಿ ಗ್ರಾಮದ ತಿಕ್ಕನ್ನಗೌಡ ಅವರ ಮಾವು ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 28-29 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 21-22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 85-89%

ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು. ರಾಯಚೂರು ಮಾರುಕಟ್ಟೆ ಹತ್ತಿ ಹೈಬ್ರಿಡ್ 8076 ರೂಪಾಯಿಗಳು, ಅಲಸಂದೆ ಕನಿಷ್ಠ 5396 ರೂಪಾಯಿಗಳು, ನೆಲಗಡಲೆ ಶೇಂಗಾ ಗುಂಗುರಿ ಕನಿಷ್ಠ 2905 ರೂಪಾಯಿಗಳಿಂದ 4125 ರೂಪಾಯಿಗಳವರೆಗೆ, ಕೆಂಪು ತೊಗರಿ ಕನಿಷ್ಠ 5255 ರೂಪಾಯಿಗಳಿಂದ ಗರಿಷ್ಠ 5509 ರೂಪಾಯಿಗಳವರೆಗೆ. ಲಿಂಗ್ಸ್ಕೂರು ಮಾರುಕಟ್ಟೆ ಜೋಳ 2160 ರೂಪಾಯಿಗಳು, ಸಜ್ಜೆ ಕನಿಷ್ಠ 2500 ರೂಪಾಯಿಗಳಿಂದ ಗರಿಷ್ಠ 2750 ರೂಪಾಯಿಗಳವರೆಗೆ, ತೊಗರಿ 6301 ರೂಪಾಯಿಗಳಿಂದ 6401 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಈಗ ಕೇಳಿ ಒಂದು ಕೃಷಿ ಗೀತೆಯನ್ನ. ವಿರೋಧವೇ ಇರಲಿ ಕುಂದದ ಕಾಡುಗಳು, ಬೆರಳುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಬಾಂಧವರೇ, ಸಿಂಪಡಣೆ ಒಂದು, ಉಪಯೋಗ ಎರಡು. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರಿಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೊತ್ತಬಾಲದೊಡ್ಡಿಯ ಅರುಣೋದಯ ಕಲಾ ಸಂಘದವರಿಂದ ಜಾನಪದ ಗೀತೆಗಳನ್ನ. ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ನಾ ಬರ್ತೀನಿ ನಾ ಬರ್ತೀನಿ ಹೊತ್ತ ಮುಳಗುದಕ ಹೊತ್ತ ಮುಳಗುದಕ. ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ನಾ ಬರ್ತೀನಿ ಹೊತ್ತ ಮುಳಗುದಕ ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ನಾ ಬರ್ತೀನಿ ಹೊತ್ತ ಮುಳಗುದಕ ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ಹೊಳಿ ದಂಡಿ ಮ್ಯಾಗ ನಮ್ಮ ಹೊಲ ಬೆಳೆದು ನಿಂತೈತಿ ಬಿಳಿ ಜೊಳ್ಳನಿಲ. ಹೊಳಿ ದಂಡಿ ಮ್ಯಾಲ ನಮ್ಮ ಹೊಲ ಬೆಳೆದು ನಿಂತೈತಿ ಬಿಳಿ ಜೊಳ್ಳನಿಲ. ತೆನಿಗಾಳು ಮುತ್ತಿನ ಗೊಂಚಾಲ, ತೆನಿಗಾಳು ಮುತ್ತಿನ ಗೊಂಚಾಲ. ಅದನ್ನ ನೋಡಿ ಹಿಗ್ಗಿ ಹಾಡುದಕ ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ನಾ ಬರ್ತೀನಿ ಹೊತ್ತ ಮುಳಗುದಕ ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ಹೊಳಿ ಬದಿಯಾಗ ಅವರಿಯ ಸಾಲ, ಬದನಿ ಮಿಡಿಯಾಗ ಮಿಡಿಗಾಯಿ ಬಾಳ. ಹೊಳಿ ಬದಿಯಾಗ ಅವರಿಯ ಸಾಲ, ಬದನಿ ಮಡಿಯಾಗ ಮಿಡಿಗಾಯಿ ಬಾಳ. ಕಡ್ಲಿ ಸುಲಿಗಾಯಿ ಸವಿಸಾವಿ ಕಾಳ. ಕುಸುಬಿ ಹೂವಿನ ಕುಸಿಬಿ ಹೂವೇನ ಕುಸಿರಿ ನಾಜೂಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ನಾ ಬರ್ತೀನಿ ನಾ ಬರ್ತೀನಿ ಹೊತ್ತ ಮುಳ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ದುಡಿವ ಎತ್ತು ಎರಡು ಚಿನ್ನರನ್ನ ದಿನ ತಿಂತಾವ ಹೊಡಿ ಹಸರನ್ನ ದುಡಿವ ಎತ್ತು ಎರಡು ಚಿನ್ನರನ್ನ ದಿನ ತಿಂತಾವ ಹೊಡಿ ಹಸರನ್ನ ಅವು ತಿಂದಷ್ಟು ಹೆಚ್ಚು ನಮಗಣ್ಣ ಅವು ತಿಂದಷ್ಟು ಹೆಚ್ಚು ನಮಗಣ್ಣ ನಾ ನೋಡ್ತೀನಿ ನಾ ನೋಡ್ತೀನಿ ನಾ ನೋಡ್ತೀನಿ ಅವನ ಕ್ಷಣ ಕ್ಷಣಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ನಾ ಬರ್ತೀನಿ ನಾ ಬರ್ತೀನಿ ಹೊತ್ತ ಮುಳಗುದಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ಕಟ್ಟಿ ಮೀತಾವ ಎರಡು ಹೋರಿ ಕೊಂಡು ತಂದಾನ ಅವನ ನಮ್ಮ ದ್ವಾರಿ ಕಟ್ಟಿ ಮೇತಾವ ಎರಡು ಹೋರಿ ಕೊಂಡು ತಂದಾನ ಅವ ಜಾತ್ರೆಗೆ ಬೆಲಿ ತಿಂದಾವ ಅವು ಬಳ ಭಾರಿ ಬೆಲಿ ತಿಂದಾವು ಅವು ಬಳ ಭಾರಿ ನಾನು ತೋರ್ಸಾಕಿ ನಾ ತೋರ್ಸಾಕಿ ನಾ ತೋರ್ಸಾಕಿ ನಿರಾವಧಿನಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ನಾ ಬರ್ತೀನಿ ನಾ ಬರ್ತೀನಿ ಹೊತ್ತ ಮುಳಗುದಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ದುಡಿದು ದುಡಿದು ಹಸಿದ ನನ್ನ ದ್ವಾರಿ ನೋಡತಿರ್ತಾನ ನಾ ಬರೋ ದಾರಿ ದುಡಿದು ದುಡಿದು ಹಸಿದ ನನ್ನ ದ್ವಾರಿ ನೋಡ್ತಿರ್ತಾನ ನಾ ಬರೋ ದಾರಿ ನನ್ನ ಬುತ್ತಂದ್ರ ಅವಂಗ ಕಲ್ಲು ಸಕ್ಕರಿ ನನ್ನ ಬುತ್ತಂದ್ರ ಅವಂಗ ಕಲ್ಲು ಸಕ್ಕರಿ ನಾನ ನೀಡ್ತೀನಿ ನಾನ ನೀಡ್ತೀನಿ ನಾನ ನೀಡ್ತೀನಿ ಕುಂತು ಮುಂದ ಉಣ್ಣಾಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ನಾ ಬರ್ತೀನಿ ನಾ ಬರ್ತೀನಿ ಹೊತ್ತ ಮುಳಗುದಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ಉಳದಿರ ತೈತಿ ಹೊತ್ತು ಕೈಯ ಮಾರ ಆವಾಗ ಬೆಳಸಿ ತೈಯಾರ ಉಳದಿರ ತೈತಿ ಹೊತ್ತು ಕೈಯ ಮಾರ ಆವಾಗ ಬೆಳಸಿ ತೈಯಾರ ಕುಂತ ತಿಂತೀವಿ ಎದ್ರ ಬದರ ಕುಂತ ತಿಂತೀವಿ ನಾನು ಎದ್ರ ಬದರ ಏನ ರುಚಿಯವ್ವ ಏನ ರುಚಿಯವ್ವ ಏನ ರುಚಿಯವ್ವ ಏನ ರುಚಿಯವ್ವ ಬಿಳಿ ಜೋಳ ಫಲಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ನಾ ಬರ್ತೀನಿ ನಾ ಬರ್ತೀನಿ ಹೊತ್ತ ಮುಳಗುದಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ಮಾಡ್ತಿರತೀವಿ ಏನೋ ಮಾತ ಮಾಡ್ತೀವಿ ಬದುಕಿನ ಬೇತ ಆಡ್ತೀವಿ ಕೂಡಿ ಏನೋ ಮಾತ ಮಾಡ್ತೀವಿ ಬದುಕಿನ ಬೇತ ನೋಡ್ತೀವಿ ಪ್ರೀತಿಲಿಂದ ಕೂತ ನೋಡ್ತೀವಿ ಪ್ರೀತಿಲಿಂದ ಕೂತ ನಾಚಿಗೆ ಬರತೈತಿ ನಾಚಿಕೆ ಬರತೈತಿ ನಾಚಿಕೆ ಬರತೈತಿ ನಾಚಿಕೆ ಬರತೈತಿ ಮುಂದಿಂದ ಹೇಳಾಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ನಾ ಬರ್ತೀನಿ ಹೊತ್ತ ಮುಳಗುದಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ಬುದ್ಧಿ ತಗೊಂಡು ಹೋಗ್ತೀನಿ ಹೊಲಕ ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗಿ ಬೆಳೆಯೋಳ ಎಳ್ಳು ಜೀರಿಗಿ ಬೆಳೆಯೋಳೆ ಭೂಮಿ ತಾಯಿ ಎದ್ದೊಂದು ಘಳಿಗೆ ನೆನದೇನ ಎದ್ದೊಂದು ಘಳಿಗೆ ನೆನದೇನ ಹೇ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗಿ ಮಧ್ಯರಾ ರಾತ್ರಿಯಲ್ಲಿ ಎದ್ದು ಬೀಸೋಳಾರ ಸಿದ್ಧಾರ ಮಡದಿ ಶಿವಶರಣಿ, ಮಧ್ಯರಾತ್ರಿಯಲ್ಲಿ ಎದ್ದು ಬೀಸೋಳಾರ ಸಿದ್ಧಾರ ಮಡದಿ ಶಿವಶರಣಿ, ಸಿದ್ಧಾರ ಮಡದಿ ಶಿವಶರಣಿ ನೀಲಮ್ಮ ಎದ್ದು ಶ್ರೀಗಿರಿಯ ನೆನೆದ